12:20 ಕಾರ್ಯಕ್ರಮ ಇರುತ್ತೆ. ಸಂಪರ್ಕ ಮಾಡಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ, ಹಾಗೆ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಕೇಳಿದ್ರೆ ನಾಳೆ ಮಡಿಕೇರಿ ಆಕಾಶವಾಣಿ ಆವರಣದಲ್ಲಿ ರೇಡಿಯೋ ಕಿಸಾನ್ ದಿನ, ಈ ನಿಮಿತ್ತ ಕೊಡಗು ಜಿಲ್ಲೆಯ 4 ರೈತರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಇದೆ. ಹಾಗೆ ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರುತ್ತೆ. ಸಂಜೆ 5:00 ಸಭಾ ಕಾರ್ಯಕ್ರಮ, ನಂತರ ಸ್ವಲ್ಪ ಹೊತ್ತು ವಿರಾಮ, ಆ ಬಳಿಕ ನೇರ ಪ್ರಸಾರದಲ್ಲಿ ಅತಿಥಿಗಳು ರೈತರು ಮಾತನಾಡ್ತಾರೆ. ಕೊಡಗು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ ಡಾಕ್ಟರ್ ಎಸ್ ಆಕಾಶ್ ಅವರು ಆಗಮಿಸಿದರೆ, ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶಬನಾ ಎಂ ಶೇಖ್ ಅವರು ಬರ್ತಿದ್ದಾರೆ. ಇನ್ನು 4 ಜನ ರೈತರು ಕುಟುಂಬ ಸಮೇತ ಬರಲಿಕ್ಕೆ ವಿನಂತಿ ಮಾಡಿಕೊಳ್ತಿದ್ದೀವಿ. ಹಾಗೆ ಇತರರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುತ್ತೆ. ಕರೆ ಮಾಡಿ ರೈತ ಬಾಂಧವರೇ, ಮಾತಾಡೋಣ. ನಮಸ್ಕಾರ, ಯಾರು ತಾವು? ವ್ಯತ್ಯಾಸ ಆಯಿತು. 08-2-7-2-2-0-0-0-6 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಹೊಸೊಬ್ಬರಿಗೂ ಅವಕಾಶ ಮಾಡಿಕೊಡಿ, ನಿರಂತರವಾಗಿ ಸಂಪರ್ಕ ಮಾಡೋರು ಆಲಿಸ್ತಾ ಇರಿ. ನಮಸ್ಕಾರ, ಯಾರು ತಾವು? ಬೋಪಾಯಿನವ್ರೆ, ಹೇಗಿದೆ ಅಲ್ಲೆಲ್ಲ? ಸದ್ಯ ತೋಟದ ಪರಿಸ್ಥಿತಿ, ನಿಮ್ಮ ಕೃಷಿ ಕೆಲಸಗಳು, ತೋಟದ ಪರಿಸ್ಥಿತಿ, ನಿಮ್ಮ ಕೆಲಸಗಳು ಹೇಗೆ ನಡೀತದವೆ? ನಿಮ್ಮ ತೋಟದ ಕೆಲಸಗಳು? ತೋಟದ ಕೆಲಸ ಎಲ್ಲ ಕಾಫಿ ಕುಯ್ದಾಯ್ತು, ತುಂಬಾ ಕಾಫಿ ಕಮ್ಮಿ ಸರ್ ಈ ವರ್ಷ. ಯಾಕೆ? ಏನ್ ಗೊತ್ತಿಲ್ಲ ಸರ್, ಆಗಸ್ಟ್ ತಿಂಗಳಲ್ಲಿ ಮಳೆ ಬಂತಲ್ಲ ಸರ್, ಆ ಮಳೆಯಲ್ಲಿ ತುಂಬಾ ವರ್ಷ ಆಗಿಬಿಟ್ಟು ಸರ್ ಕಾಫಿಗೆ. ಅಲ್ಲ ಗೊತ್ತಿರತ್ತೆ, ಈಗ ಕಡಿಮೆ ಇಳುವರಿ ಬರ್ಲಿಕ್ಕೂ ಕಾರಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಹೆಚ್ಚಿಗೆ ಯಾಕೆ ಬಂತ ಅಂತ ನೀವು ಹೇಳ್ಬಲ್ರಿ? ನನಗೆ ಅಲ್ಲ ಅಂತ ಸರ್, ಇಲ್ಲಿ ಕೊಡಗಿನಲ್ಲಿ ಎಲ್ಲರೂ ಹೇಳ್ತಾರೆ ಸರ್, ತುಂಬಾ ತುಂಬಾ ಕಮ್ಮಿ. ಮುಂದಿನ ವರ್ಷ ಚೆನ್ನಾಗಿ ಬರ್ಬೋದಲ್ವಾ? ಮುಂದಿನ ವರ್ಷ, ಈ ವರ್ಷ ಕಡಿಮೆ ಇದ್ರೆ ಮುಂದಿನ ವರ್ಷ ಚೆನ್ನಾಗಿ ಬರುತ್ತೆ. ಆಗತ್ತೆ, ವ್ಯತ್ಯಾಸ ಆಗ್ತತೆ. ಎಲ್ಲದೂ ನಾವ್ ಅನ್ಕೊಂಡಂಗೆ ಆಗ್ಬಿಟ್ರೆ ಅಯ್ಯೋ, ಹಿಡಿಯರಲ್ವಾ? ಬೋಪಣ್ಣವ್ರೆ, ಪ್ರಶ್ನೆ ಒಂದು ತಮ್ಗೆ. ಯಾವ ಹುಳಿ ಹಣ್ಣಿನ ಬೀಜಗಳನ್ನ ವಾಣಿಜ್ಯವಾಗಿ ಬಳಸಲಾಗ್ತಾ ಇದೆ? ಹುಳಿ ಹಣ್ಣು ನಿಮಗೆ ಪರಿಚಯ ಯಾವ್ದಾದಂತ ಹೇಳ್ಬೋದಾ? ಹುಳಿ ಹಣ್ಣು ಯಾವ್ಯಾವು? ಹುಳಿ ಹಣ್ಣು ಪನಲ್ ಪುಳಿ, ಹುಳಿ ಹಣ್ಣು, ಮತ್ತೆ ಸುಮಾರು ಹಣ್ಣುಗಳು ಇದೆ ಸರ್ ಈಗ. ಅಲ್ಲ, ನಿಂಬೆನು ಹುಳಿ ಹಣ್ಣೆ, ಪನಲ್ಪುಳಿ, ಮತ್ತೆ ಇದು ಹುಣಸೆ ಹಣ್ಣು, ಅದು ಹುಳಿ ಹಣ್ಣು, ಮತ್ತೆ ಇನ್ನು ಸುಮಾರು ತರದ ಹಣ್ಣುಗಳು ಇವೆ. ಕಿತ್ಲೆನೂ ಹುಳಿ ಹಣ್ಣೆ ಅಲ್ವಾ? ಹೌದು ಸರ್, ಕಿತ್ತಳೆ ಹಣ್ಣು, ನಿಂಬೆ ಹಣ್ಣು ಎಲ್ಲ. ನಿಂಬೆ ಹಣ್ಣು ಹೌದಲ್ವಾ? ಆದ್ರೆ ಬೀಜಗಳನ್ನ ಎಷ್ಟೋ ಸಾರಿ ನಾವೀಗ ಕಿತ್ಲೆ ಹಣ್ಣು ತಿಂದಾಗ ಬೀಜಗಳನ್ನ ಇಟ್ಕೊಳಕ್ ಹೋಗೋದಿಲ್ಲ, ಬಿಸಾಕ್ಬಿಡ್ತೀವಲ್ವಾ? ಬೀಜಗಳನ್ನ ಚೆನ್ನಾಗಿ ಬಳಸ್ಕೊಳ್ಳುವ ಹುಳಿ ಹಣ್ಣು ಯಾವ್ದು? ಯಾವ ಹುಳಿ ಹಣ್ಣಿನ ಬೀಜಗಳನ್ನ ಉಪಯೋಗಿಸ್ಕೊಳ್ತೀವಿ? ಕಿತ್ಲೆ ಹಣ್ಣಿನ ಬೀಜ ಮಾಡಿಬಿಟ್ಟು ಅದನ್ನ ಸಸಿ ಮಾಡ್ತಿದ್ರು. ಸಸಿ ಮಾಡೋದೊಂದು. ಮೊದಲಿನ ಕಾಲದಲ್ಲಿ ಸರ್, ಇದು ಒಂಥರ ಪನ್ನರ್ ಪುಳಿ ಉಂಟಲ್ಲ ಸರ್, ಆ ಪನ್ನರ್ ಪುಳಿ ಬೀಜನ ಒಣಗಿಸ್ಬಿಟ್ಟು ಅದರ ಬೀಜನ ಅದರ ಎಣ್ಣೆ ತೆಗೆದು ಎಣ್ಣೆ ಎಲ್ಲ ಯೂಸ್ ಮಾಡ್ತಿದ್ದಂತೆ. ಹೌದು, ಮಾಡ್ತಾ ಇದ್ರು. ಹೌದು, ಬಹಳ ಹಿಂದೆ. ಆಮೇಲೆ ಯಾವ ಮತ್ತಿನ್ಯಾವ ಹುಳಿ ಹಣ್ಣಿನ ಬೀಜಗಳನ್ನ ಬಳಕೆ ಮಾಡ್ತಾರೆ ಹೇಳಿ? ಹುಣಸೆ ಹಣ್ಣಿನ ಬೀಜವನ್ನ ಅದು ಕಾಫಿಗೆ ಬೆರಕೆ ಮಾಡ್ಲಿಕ್ಕೆ ಅನ್ನೋದು ಭಾಗಶಃ ಸರಿ ಇರ್ಬೋದೇನೋ, ಆದ್ರೆ ಅದನ್ನು ಅಷ್ಟು ವಾಣಿಜ್ಯವಾಗಿ ಕಲಬೆರಕೆ ಪದಾರ್ಥವಾಗಿ ಬಳಕೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹುಣಸೆ ಹಣ್ಣನ್ನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನ ಕೋಳಿ ಆಹಾರಕ್ಕೆ, ಪಶು ಆಹಾರಕ್ಕೆ, ಔಷಧೀಯ ಉದ್ದಿಮೆಗಳಲ್ಲಿ ಬಳಸಲಾಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಕೆಲವೊಂದು ಸ್ಥಳಗಳಲ್ಲಿ ಸಾವಿರಾರು ಚೀಲ ಹುಣಸೆ ಬೀಜಗಳನ್ನ ಸಂಗ್ರಹಿಸಿ ಅದನ್ನ ಹುರಿದ್ಬಿಟ್ಟು ಮೇಲೆ ಸಿಪ್ಪೆ ತೆಗೆದು ಬೇರೆ ಕಡೆಗೆ ರವಾನೆ ಮಾಡಿ ಬೇರೆ ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತಾರೆ. ಹೌದು, ಹುಣಸೆ ತಾವು ಹೇಳಿದಂಗೆ ಪುನರ್ಪುಳಿ ಬೀಜದ ಪಣಪುಳಿ ಬೀಜವನ್ನು ಬಳಕೆ ಮಾಡ್ತಾರೆ. ಒಳ್ಳೇದು ಬೋಪನ್ನವರೇ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಮಡಿಕೇರಿ ಆಕಾಶವಾಣಿಯಿಂದ ಮಾತಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ, ಯಾರು ತಾವು? ಕಡತವಾಯಿತು. ಹುಣಸೆ ಕೊಡಗು ಜಿಲ್ಲೆಯಲ್ಲಿ ಅಲ್ಲಲ್ಲಿ ಇದೆ, ಆದರೆ ಅತಿ ಮಳೆಗೆ ಶೀತಕ್ಕೆ ಅಷ್ಟೊಂದು ಚೆನ್ನಾಗಿ ಫಸಲು ಬರೋದಿಲ್ಲ. ಮರಗಳಿದ್ದಾವೆ, ಆದರೆ ಮಳೆ ಅತಿ ಆಯ್ತಂದರೆ ಫಸಲು ಅಷ್ಟಕ್ಕಷ್ಟೇ ಅಥವಾ ಏನೂ ಸಿಗಲಿಕ್ಕಿಲ್ಲ. ಹುಣಸೆ ಉಷ್ಣವನ್ನು ಬಯಸುವ ವೃಕ್ಷ, ಬಹುವಾರ್ಷಿಕ ಬೆಳೆ. ಕುಶಾಲನಗರದಿಂದ ಆಚೆ ಇನ್ನು ಅರಸೀಕೆರೆ, ಚಿತ್ರದುರ್ಗ, ಬಳ್ಳಾರಿ, ವಿಜಯಪುರ, ರಾಯಚೂರು ಈ ರೀತಿಯ ಒಣ ಜಿಲ್ಲೆಗಳಲ್ಲಿ ಹುಣಸೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ. ಒಬ್ಬೊಬ್ಬರು 50, 100, 500 ಮರಗಳನ್ನು ಇಟ್ಕೊಂಡು ಅದರಿಂದಲೇ ಜೀವನ ಮಾಡೋದಿದೆ. ಹುಣಸೆ ಹುಳಿಯ ರುಚಿನೇ ವಿಶೇಷ. ಹುಣಸೆ ಹಣ್ಣನ್ನು ಪಾನೀಯ ಮಾಡಿಕೊಂಡು ಸವಿದ್ರೆ ಇನ್ನಷ್ಟು ಕುಡಿಬೇಕಂತ ಅನಿಸುತ್ತೆ. ಹೀಗೆ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ ಮಾತಾಡಿ. ಯಾರು ತಾವು ಕೇಳ್ತಾ ಇದೆಯಾ? ಇಲ್ಲ, ಕೇಳ್ತಾ ಇಲ್ಲ. ನೇರ ಪ್ರಸಾರದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶತ್ರುಗಳೇ 0872722206 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ವ್ಯತ್ಯಾಸ ಆಗ್ತಾ ಇದೆ, ಗಮನಿಸ್ಕೊಳ್ಳಿ ಶ್ರೋತೃಗಳೇ. ರೇಡಿಯೋ ಕಿಸಾನ್ ದಿನ ನಾಳೆ ಮಡಿಕೇರಿ ಆಕಾಶವಾಣಿ ಆವರಣದಲ್ಲಿ ಆಯ್ದ 4 ಜನ ರೈತರಿಗೆ ಅಭಿನಂದಿಸಿ ನೇರ ಪ್ರಸಾರದಲ್ಲಿ ಅವರ ಅನುಭವಗಳನ್ನು ಬಿತ್ತರಿಸಲಾಗ್ತಾ ಇದೆ. ನಾಳೆ ಸಂಜೆಯಿಂದ ಕಾರ್ಯಕ್ರಮ 5 ಗಂಟೆಗೆ ಶುರುವಾಗಿ 7:35 ಇರುತ್ತೆ. ಸಭಾ ಕಾರ್ಯಕ್ರಮದ ನಂತರ 6:50 to 7:35 ನೇರ ಪ್ರಸಾರದಲ್ಲಿ ಅತಿಥಿಗಳು ಮತ್ತು ರೈತರು ಮಾತನಾಡುತ್ತಿದ್ದಾರೆ. ಈಗ ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕುರಿತಾದ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಹಾಗೆ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. 0872722206 ಈ ಸಂಖ್ಯೆ ಸಂಪರ್ಕ ಮಾಡಲಿಕ್ಕೆ. ಶ್ರೋತೃಗಳೇ, ಈಗ ಮಳೆ ಇಲ್ಲ, ಮಳೆ ಬೇಕು ಅಂತ ಎಷ್ಟೋ ಜನ ಬಯಸ್ಬೋದು. ಆದರೆ ಹೇಳ್ತಾರೆ ಕೆಲವೊಬ್ಬರು, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಮ್ಮ ಕಡೆಗೆ ಮಳೆ ಬಂದೇ ಬರುತ್ತೆ, ರೋಬಸ್ಟಕ್ಕೆ ಅನುಕೂಲ ಆದೇ ಆಗುತ್ತೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಹದವಾಗಿ ಮಳೆ ಬಂದುಬಿಟ್ರೆ 1,000,000,000 ರೂಪಾಯಿ ಹಣ ಉಳಿತಾಯ ಆಗ್ತದೆ. ರೋಬಸ್ಟಕ್ಕೆ ಹೂ ಮೂಡಲಿಕ್ಕೆ, ಹೂವಾಗಿದ್ದು ಕಾಯಿ ಕಟ್ಟಲಿಕ್ಕೆ ಮಳೆ ಹದವಾಗಿ ಬರಲೇಬೇಕು. ಇಲ್ಲದೆ ಹೋದರೆ ಫಸಲು ಅಷ್ಟಕ್ಕಷ್ಟೇ, ಏನೂ ಸಿಗೋದಿಲ್ಲ ಅಂತ ಹೇಳ್ಬೋದು. ಆದರೆ ಅರೇಬಿಕದ್ದು ಹಾಗಲ್ಲ. ಅರೇಬಿಕದ ಗುಣನೇ ಒಂದು ರೀತಿ ರೋಬಸ್ಟಕ್ಕಿಂತ ಭಿನ್ನ. ಕೆಲವೇ ಕೆಲವು ಜನ ನೀರಿನ ವ್ಯವಸ್ಥೆ ಮಾಡಿಕೊಂಡು ಚೆನ್ನಾಗಿ ಇಳುವರಿಯನ್ನು ಪಡ್ಕೊಳ್ಳೋದಿದೆ. ಅಲ್ಲಿನೂ ವ್ಯತ್ಯಾಸಗಳಾಗ್ತವೆ. ನಿಸರ್ಗದ ವ್ಯತ್ಯಾಸಗಳನ್ನು ನಾವು ಸಹಿಸಿಕೊಳ್ಳಬೇಕು ಶತ್ರುಗಳೇ, ಅಲ್ವಾ? ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಸಂಪರ್ಕ ಮಾಡಿ ಶ್ರೋತೃಗಳೇ. 0872722206 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೇಳಿದ್ರೆ ಇವತ್ತು ಅಡಿಕೆಗೆ ಬೆಲೆ ಬಂದಿರೋದ್ರಿಂದ ಅನೇಕ ರೈತರು ತಗ್ಗು ಪ್ರದೇಶದಲ್ಲಿ ಗದ್ದೆ ಜಮೀನನ್ನು ಇಟ್ಕೊಂಡಿರೋರಂತೂ ನಾವು ಅಡಿಕೆ ಹಾಕಬೇಕು, ಅಡಿಕೆ ಹಾಕಿದ್ರಲ್ಲೇ ಅನುಕೂಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ಕೆಲವೊಬ್ರು ಹೇಳ್ತಾರೆ, ಸಸ್ಯಗಳನ್ನ ನೆಟ್ಟಿರೋದಲ್ಲ, ರಾಗಿ ಬಿತ್ತನೆ ಮಾಡಿದಾರಲ್ಲ, ಹಾಗೆ ಅಡಿಕೆಯನ್ನು ಬಹಳಷ್ಟು ಕಡೆ ರೈತರು ನೆಟ್ಬಿಟ್ಟಿದ್ದಾರೆ. ಮುಂದೆ ಏನಾಗ್ತದೋ ಅನ್ನೋ ಒಂದು ಆತಂಕ. ಕೆಲವೊಬ್ರು ಹೇಳ್ತಾರೆ ಏನಾಗುವುದಿಲ್ಲ, ನಿಸರ್ಗ ಎಲ್ಲದನ್ನು ನಿಯಂತ್ರಣ ಮಾಡುತ್ತೆ ಅಂತ. ಎಲ್ಲೆಲ್ಲಿ ತೆಗಿಬೇಕು, ಎಲ್ಲೆಲ್ಲಿ ಎಳಿಸ್ಬೇಕನ್ನೋದು ಗೊತ್ತಿದೆ, ಹಾಗಾಗಿ ಚಿಂತೆ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕಿಂತ ಪ್ರಯತ್ನ ಮಾಡ್ಕೊಂತ ಹೋದ್ರಾಯ್ತು ಅಂತ ಅಂದ್ಕೊಂಡು ಮಾತಾಡೋದಿದೆ. ಆದರೂ ಎಚ್ಚರ ಇರಬೇಕು. ನಮಸ್ಕಾರ, ಯಾರು ತಾವು ಮಾತಾಡಿ ಹೇಳಿ. ಹಲೋ ನಮಸ್ತೆ ಸರ್. ನಮಸ್ಕಾರ. ರೇಡಿಯೋವೇ ಕೇಳುದಿಲ್ಲಲ್ಲ ಸರ್. ಈ ಕೇಳ್ತಾ ಇಲ್ವಾ? ಇಲ್ಲ ಕೇಳುದಿಲ್ಲ ಸರ್. ಮತ್ತೆ ಕೇಳ್ತಾ ಇಲ್ಲ ಅಂತಂದ್ರೆ ಹೆಂಗ್ ಸಂಪರ್ಕ ಮಾಡ್ತಾ ಇದ್ರಿ? ಅಲ್ಲ ನಮಗೆ, ನಾವು ಇವತ್ತು ಕೃಷಿ ರಂಗ ಉಂಟು ಅಂತ ನಾನು ಸ್ವಲ್ಪ ಕೇಳ್ತಾರೆ ಈಗ. ಹೌದಾ? ನಿನ್ನೆ ಇವತ್ತು ನಮ್ದು ಟ್ರಾನ್ಸ್ಮಿಟರ್ ಕೇಳಿಕೊಂಡಿತ್ತು ಸರ್. ನಿನ್ನೆ ಸಹ ಕೇಳಲಿಲ್ಲ, ಇವತ್ತು ಈಗ ಸ್ವಲ್ಪ ಕೇಳ್ತದೆ ಅಷ್ಟೇ. ನಿನ್ನೆ ಒಮ್ಮೆ ಕೇಳಿತು, ಚಂದ ಕೇಳಿತು ಸರ್. ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಸರಿ ಹೋಗುತ್ತೆ. ಅಷ್ಟು ಆಸಕ್ತಿ ನಿಮ್ಗೆ ರೇಡಿಯೋ ಬಗ್ಗೆ ಅಲ್ವಾ? ಹೌದು ಸರ್, ನಮಗೆ ಕೃಷಿ ರಂಗ ಕೇಳುದಂದ್ರೆ ತುಂಬಾ ಇಷ್ಟ ಸರ್. ಅಲ್ವಾ? ಹೌದು. ನಿಮ್ಮ ಹೆಸರು ಹೇಳಿಮ್ಮ. ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ. ಹೌದು, ಸರಸ್ವತಿ ತಿಮ್ಮಪ್ಪ ಪುತ್ತೂರಿನಿಂದ. ಹೌದು ಸರ್. ಹೌದು. ಸರಸ್ವತಿ ಅವರೇ, ಒಂದು ಪ್ರಶ್ನೆ ನಿಮಗೆ. ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಿದೆ ಅಲ್ವಾ? ಅಲ್ವಾ, 130 ಕೋಟಿ ಮೇಲೆ ಇದಾರೆ ಅಲ್ವಾ? ಆದ್ರೆ ಇವತ್ತಿನ ಪ್ರಶ್ನೆ ನಿಮಗೆ, ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ಕುಟುಂಬಗಳಿದಾವೆ ಅಂತ ಹೇಳ್ಬೋದಾ? ಕೃಷಿ ಕುಟುಂಬ ಒಂದು ಅಂದಾಜು ನೋಡೋಣ ಹೇಳಿ. ಈಗ 130 ಕೋಟಿ ಆಚೀಚೆ ಒಂದು 5-10 ಕೋಟಿ ಜನಸಂಖ್ಯೆ ಇರ್ಬೋದು ಸರ್. ಹಾ ಹಾ, ಎಷ್ಟು? 2 ಕೋಟಿ ಜನಸಂಖ್ಯೆ ಇರ್ಬೋದು ಕೃಷಿಯಲ್ಲಿ. ಅಷ್ಟು ಕಡಿಮೆ ಮಾಡ್ಬಿಟ್ರ? 130 ಕೋಟಿಯಲ್ಲಿ 2 ಕೋಟಿ ಅಂದ್ರೆ ಎಷ್ಟು ಶೇಕಡಾವಾರ ಆಯ್ತು ಹೇಳಿ? 80 ಕೋಟಿ ಇರ್ಬೋದು. 80 ಕೋಟಿ, ಅಷ್ಟೊಂದು ಏರಿಸ್ಬಿಟ್ರಿ ಒಂದೇ ಸಾರಿಗೆ. ಹಾ, ಒಂದೇ ಸಾರಿಗೆ ಏರಿಸ್ಬಿಟ್ರಿ. ಎಲ್ಲಾ ಕೃಷಿಕರೇ ಇರುವುದು ಸರ್. ನೋಡಿ, ಹಂಗಂದು ಮತ್ತೆ 2 ಕೋಟಿ ಅಂತ ಕೃಷಿಯೇ ಇರುವುದು ಸರ್. ಹೌದು, ಅದಕ್ಕೆ ಗದ್ದೆ ಸಹ ಉಂಟು. ಹಾ ಹಾ, ಅದಕ್ಕೆ ನಾಲ್ಕು ಆಯ್ತು. ಅಲ್ಲ, ಈ ಪ್ರಶ್ನೆಗೆ ಬನ್ನಿ, ಪ್ರಶ್ನೆಗೆ ಬನ್ನಿ, ಉತ್ತರ ಹೇಳಿಕ್ ಪ್ರಯತ್ನ ಮಾಡಿ. ಎಷ್ಟು ಕೋಟಿ ಜನಸಂಖ್ಯೆ, ಎಷ್ಟು ಕೋಟಿ ಕೃಷಿ ಕುಟುಂಬ ಇರಬಹುದು ನಮ್ಮ ದೇಶದಲ್ಲಿ ಅಂತ? ಶೇಕಡ 60% ಶೇಕಡ ಅಂದಾಗ ಪರ್ಸೆಂಟ್ ಏನು ಬಳಸಾಗತ್ತಿಲ್ಲ. ಶೇಕಡ 60% ಹೇಳಿದ್ರು ಸಾಕಾಗತ್ತೆ, ಇಲ್ಲ 60% ಅಂತ ಹೇಳಿದ್ರು ಸಾಕಾಗತ್ತೆ. ಆದ್ರೆ ಸಂಖ್ಯೆಲಿ ಹೇಳ್ಬೇಕು ಎಷ್ಟು ಕೋಟಿ ಕೃಷಿ. 60 ಜನ ಇರ್ಬೋದು. ಹಾ ಹಾ, 100ಕ್ಕೆ ಅಲ್ಲ, ನೀವು ಹೇಳೋ ಉತ್ತರ ಭಾಗಶಃ ಸರಿ ಇದೆ, ಶೇಕಡವಾರು ಹೇಳ್ತಾ ಇದ್ರೆ. ಆದ್ರೆ ಕೃಷಿ ಕುಟುಂಬಗಳು ಕೋಟಿ ಸಂಖ್ಯೆಲಿ ಹೇಳ್ಬೇಕು ಎಷ್ಟು ಇರ್ಬೋದು ಅಂತ. ಕೋಟಿ ಸಂಖ್ಯೆ ಕುಟುಂಬಗಳು, ಕುಟುಂಬಗಳು 1 ಕೋಟಿ 60-65 ಕೋಟಿ ಇರ್ಬೋದು ಸರ್. ಆದ್ರೂ ನೀವು ನಿಮ್ಮ ಯಜಮಾನರು ಬಹಳ ಪ್ರಯತ್ನ ಮಾಡ್ತಾ ಇದ್ರೆ ಉತ್ತರ ಸರಿ ಸಿಗ್ತಾ ಇಲ್ಲ. ನೋಡೋಣ ಮುಂದಿನ ಕರೆ ನೋಡೋಣ. ಶತ್ರುಗಳೇ, ನಿಮ್ಮ ಮುಂದೆ ಪ್ರಶ್ನೆ ಇದೆ. ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ಕುಟುಂಬಗಳು ಇದ್ದಾವೆ ಅಂತ ಅಂದ್ಕೊಂಡು ಉತ್ತರ ಹೇಳಲಿಕ್ಕೆ ಆಗ್ಬೋದಾ? ನೋಡಿ, ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ಕುಟುಂಬಗಳಿದ್ದಾವೆ? ನಮ್ಮ ಪ್ರಸಾರದ್ದು ನಿನ್ನೆ ಇವತ್ತು ಸ್ವಲ್ಪ ಅನಾನುಕೂಲ ಆಗಿದೆ, ತಾಂತ್ರಿಕ ಕೆಲಸಗಳು ನಡೀತಾ ಇರೋದ್ರಿಂದ ಕೆಲವೊಬ್ಬರಿಗೆ ನಮ್ಮ ಕಾರ್ಯಕ್ರಮಗಳು ತಲುಪ್ತಾ ಇಲ್ಲ ಅಂತ ಅಂದ್ಕೊಂಡು ಸಂಪರ್ಕ ಮಾಡಿ ಹೇಳ್ತಿದ್ದಾರೆ. ಅದು ಸರಿ ಹೋಗುತ್ತೆ. ಇಷ್ಟರಲ್ಲೇ ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ಕುಟುಂಬಗಳಿದ್ದಾವೆ ಅಂತ ಯಾರು ಹೇಳ್ಬೋದು ನೋಡಿ, ಪ್ರಯತ್ನ ಮಾಡಿ. ಕರೆಗಳನ್ನು ಮಾಡ್ತದ್ರಿ ನೋಡೋಣ. ನಮಸ್ಕಾರ, ಯಾರು ತಾವು? ಸರ್, ಸ್ವಾಮಿಗೌಡ ಅರಕಲಗೂಡಿನಿಂದ. ಸ್ವಾಮಿಗೌಡರು ಅರಕಲಗೂಡಿನಿಂದ. ಗೌಡ್ರೆ, ಹೇಳಿ ಸರ್. ಏನ್ ಬೆಳಿತೀರಿ? ನಾವು ಜೋಳ ಬೆಳಿತೀವಿ ಸರ್. ಎಂತ ಜೋಳ? ಹಲ್ಜೋಳ. ಹಲ್ಜೋಳ ನೋಡಿ, ಹಲ್ಜೋಳಕ್ಕಿನ್ನ ಬೇರೆ ಬೇರೆ ಹೆಸರುಗಳು ಏನಿದಾವೆ ಹೇಳಿ. ಇನ್ನೇನಿಲ್ಲ ಸರ್, ಅಷ್ಟೇ ಸರ್, ಜೋಳ ಮಾತ್ರ. ಅಯ್ಯೋ ಅಲ್ಲ, ಹಲ್ಜೋಳಕ್ಕೆ ಇನ್ನೇನು ಹೆಸರಿದೆ ಅಂತ? ಮೆಕ್ಕೆಜೋಳ ಅಂತ ಹೇಳ್ತಾರಲ್ಲ ಸರ್. ಮೆಕ್ಕೆಜೋಳ, ಆಮೇಲೆ ಅದೇ ಹಲ್ಜೋಳ ಮೆಕ್ಕೆಜೋಳ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಇದೆ ಕನ್ನಡದಲ್ಲೇ ಇದೆ. ಕನ್ನಡದಲ್ಲೇ ಇದೆ ಸರ್, ಹಲ್ಜೋಳ ಅಂತ ಹೇಳ್ತಾರೆ. ಗೋವಿನ ಜೋಳ ಅಂತ ಹೇಳಲ್ವಾ? ಗೋವಿನ ಜೋಳ ಅಂತ ಹೇಳಲ್ವಾ? ಮತ್ತೆ ನೋಡಿ, ಗೋವಿನ ಜೋಳ, ಹಲ್ ಜೋಳ, ಮೆಕ್ಕೆಜೋಳ ಅಲ್ವಾ? ಹೌದು. ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಇಲ್ಲ ಮರ್ತಿಲ್ಲ, ತಕ್ಷಣ ನೆನಪಾಗ್ತಲ್ಲ ನಿಮ್ಗೆ. ಮೇಯ್ಸ್, ಮೇಯ್ಸ್ ಅಂತ ಹೇಳ್ತಾರೆ. ಹೌದು. ತಾವ್ ಏನ್ ಓದಿದ್ರಿ ಗೌಡ್ರೆ? ಸರ್, ನಾನು ಪಿ ಯು ಸಿ ಮುಗಿಸಿ 1977 ಅಲ್ಲಿ ದಿನಗೂಲಿಯಾಗಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ 12 ವರ್ಷ. ನೋಡಿ ಎಷ್ಟು ಇಂಗ್ಲಿಷ್ ಚೆನ್ನಾಗಿ ಹೇಳ್ತೀರಿ. ಆಮೇಲೆ 30 ವರ್ಷ ಕಾಯಂ ಆಗಿ ಕೆಲಸ ಮಾಡಿದೀನಿ. ಕನ್ನಡದಲ್ಲಿ ಹೇಳಿ, 30 ವರ್ಷ ಸೇವೆ ಮಾಡಿದೀನಿ ಅಂತ. 30 ವರ್ಷ ಸೇವೆ ಮಾಡಿದೀನಿ. ಹೌದು. ಅದಕ್ಕೆ ಮೇಯ್ಸ್ ಅನ್ನೋದಕ್ಕೆ ಒಂದೊಂದು ಅಕ್ಷರ ಹೇಳ್ಬೋದಾ? ಮೇಯ್ಸ್, ಮೆಕ್ಕೆಜೋಳಕ್ಕೆ ಮೇಯ್ಸ್ ಅಂತ ಕರೀತಾರೆ. ಇನ್ನೊಂದ್ಸರಿ MAIZE. ಹಾ ನೋಡಿ, ಗೊತ್ತಿದೆ ಆದ್ರೆ ನೀವು ಗೊತ್ತಿಲ್ಲ ಅಂತ ಹೇಳ್ಬಿಟ್ರಲ್ಲ. ರಾಮಪುರಕ್ಕೆ ಬಂದೆ ಸರ್. ತಾವು ಬಂದಿದ್ರಲ್ಲ. ಹೌದಾ? ಬಂದಿದೆ ಸರ್. ಭೇಟಿ ಮಾಡಲ್ಲ, ಬಿಸಿಲು ಇದ್ರಲ್ಲ. ಇರ್ಲಿ ಇರ್ಲಿ, ಈಗ ಒಂದು ನಿಮ್ಮ ಗೋವಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಹಿಂಗ ಮಾತಾಡುವಾಗ ಉತ್ತರ ಸಿಕ್ತು. ಎಷ್ಟು ಬೆಳೆದ್ರಿ ಸರಿ ಗೌಡ್ರೆ? ಸರ್, ಒಂದು ಎರಡು ಬ್ಯಾಗ್ ಹಾಕಿದ್ದೆ ಸರ್. ಎರಡು ಬ್ಯಾಗ್ ಅಂದ್ರೆ ಎಷ್ಟು ತೂಕ ಹೇಳಿ ನಮ್ಮ ಶ್ರೋತೃಗಳು. ಎರಡು ಬ್ಯಾಗ್ ಅಂದ್ರೆ 50 ಕೆಜಿ ಕ್ವಿಂಟಾಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದು 15 ಕೆಜಿ ಸರ್ ಒಂದೊಂದು. ಒಂದೊಂದು 15 ಕೆಜಿ? 5 ಕೆಜಿನ? 5 ಕೆಜಿ ಸರ್. ಅದೇ 15 ಕೆಜಿ ಅಂತ ಹೇಳ್ತದ್ರಿ. 5 ಕೆಜಿ ಬಿತ್ತನೆ ಅಲ್ವಾ? ಹೌದು. ಎರಡು ಎರಡು ಚೀಲ 5-5 ಕೆಜಿ ಬಿತ್ತನೆ ಬೀಜ ಬಿತ್ತಿದ್ರೆ ಎಷ್ಟು ಸಿಕ್ಕಂಗಾಯ್ತು? ನಮ್ಗೊಂದು 15 ಕ್ವಿಂಟಲ್ ಆಯ್ತು ಸರ್. ಎರಡು ಸೇರಿ? ಎರಡು ಸೇರಿ. ಸ್ವಲ್ಪ ಕಡಿಮೆ ಆಯ್ತಲ್ವಾ? ಕಡಿಮೆ ಆಯ್ತು ಸರ್. ಯಾಕೆ ಕಡಿಮೆ ಆಯ್ತು? ಕಡಿಮೆ ಆಯ್ತು, ಸರಿಯಾಗಿ ಬೇಸಾಯ ಮಾಡ್ಲಿಲ್ಲ. ಓಹ್, ನೋಡಿ ಸರಿಯಾಗಿ ಕೆಲಸ ಹೊಡೆದು. ಜಾಸ್ತಿ ಕಳೆನಾಶಕ ಹೊಡಿತಾರೆ ಸರ್. ನಮ್ ಕಡೆ ಎಲ್ಲ ಕಳೆನಾಶಕ ಬಾರಿ ಹೊಡಿತಾರೆ. ಅಪಾಯ ಅಪಾಯ. ಕಸ ಇದೆಲ್ಲ ಹಳೆ ಎಲ್ಲ ಅವಾಯ್ಡ್ ಮಾಡಕ್ ಆಗಲ್ಲ ಅಂತ ಜಾಸ್ತಿ ಹೊಡಿತಾರೆ ಸರ್. ನೋಡಿ ನೋಡಿ, ಏನೇನೋ ಅಧ್ವಾನಗಳು ಆಗ್ತವೆ. ಏನ್ ಬೆಲೆ ಸಿಕ್ತು ಗೌಡ್ರೆ? ಏನ್ ಬೆಲೆ ಸಿಕ್ತು? ಕ್ವಿಂಟಾಲ್ 2180 ಸರ್. ಪರವಾಗಿಲ್ಲ. 1200-300 ಹೋದ ವರ್ಷ ಇತ್ತು, ಈ ಸಾರಿ 2000 ರೂಪಾಯಿ ಮೀರಿದೆ. ಒಳ್ಳೇದೇ. ಹೌದು ಸರ್. ಹೌದು ಗೌಡ್ರೆ, ಒಂದ್ ಪ್ರಶ್ನೆ ಕೇಳ್ತಾ ಇದ್ವಿ. ನಮ್ಮ ದೇಶದಲ್ಲಿ ಎಷ್ಟು ಕೃಷಿ ಕುಟುಂಬಗಳಿದಾವೆ ಅಂತ ಕೋಟಿ ಸಂಖ್ಯೆಯಲ್ಲಿ ಹೇಳ್ಬೋದಾ ತಾವು? ಸರ್, ಒಂದು 75 ಕೋಟಿ ಇರ್ಬೋದು ಸರ್. ಕುಟುಂಬಗಳು 75 ಕೋಟಿ ಅಲ್ಲ, ಈಗ ಜನಸಂಖ್ಯೆನೆ 130 ಕೋಟಿ ಆಚೀಚೆ ಇದೆ. ಪ್ರತಿಯೊಬ್ಬರು ನೆನೆಸ್ಕಂತ ಬಂದ್ರೆ ಒಂದು 50 ಕೋಟಿ ಇರ್ಬೋದು ಸರ್. ಕುಟುಂಬಗಳು? ಕುಟುಂಬಗಳು ಇಲ್ಲ, 14.6 ಅಂದ್ರೆ 14.5 ಕೋಟಿ ಕುಟುಂಬಗಳು ಕೃಷಿ ಮೇಲೆ ಅವಲಂಬನೆ ಆಗಿದ್ದಾವೆ, ಕೃಷಿಯಲ್ಲಿ ನಿರತವಾಗಿದೆ. 14.5 ಕೋಟಿ. ಹೌದು ಸರ್. ಹೌದು. ಅದರಲ್ಲಿ ಈಗ ಕೆಲವೊಂದು ಕುಟುಂಬದಲ್ಲಿ ಇಬ್ರು ಇರ್ಬೋದು, 4 ಜನ ಇರ್ಬೋದು, 6 ಜನ ಇರ್ಬೋದು, ಹೀಗೆ ಅಲ್ವಾ? ಆಗ ಹೇಳಿದಾಗ ಕೆಲವೊಬ್ರು ಹೇಳಿದಂಗೆ 60 ಕೋಟಿ 70 ಕೋಟಿ ಅನ್ನೋ ತರ ಆಗ್ಬಿಡುತ್ತೆ. ಹೌದು. ಇವತ್ತು ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನ ನೀವು ಅರಕಲ್ಗೂಡಿನಲ್ಲಿ ಕೇಳ್ತಾ ಇದ್ದೀರಾ? ಹೌದು ಸರ್, ಕೇಳ್ತಾ ಇದ್ದೀನಿ. ಅದು ಪುತ್ತೂರಿನಲ್ಲಿ ಕೇಳಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರು. ಒಳ್ಳೇದು ಒಳ್ಳೇದು, ಧನ್ಯವಾದ. ನಮಸ್ಕಾರ ನಮಸ್ಕಾರ. ಕೇಳಿಗ್ರೆ, ಮೆಕ್ಕೆಜೋಳನೂ ಅಷ್ಟೇ, ಒಣ ಪ್ರದೇಶದ ಬೆಳೆ, ರಾಗಿನೂ ಅಷ್ಟೇ. ಈ ವರ್ಷವನ್ನ ಭಾರತ ಸರ್ಕಾರ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅನ್ಕೊಂಡು ಕರೆದಿದೆ. ಸಿರಿಧಾನ್ಯಗಳ ವಿಶೇಷತೆಗಳ ಬಗ್ಗೆ ಆಗಿನಾಗೆ ಪ್ರಸಾರ ಮಾಡ್ತಾ ಇದ್ದೀವಿ, ಅರಿತುಕೊಳ್ಳಿ, ಅನುಕೂಲಗಳನ್ನು ಮಾಡಿಕೊಳ್ಳಿ. ನಮಸ್ಕಾರ, ತಾವ್ಯಾರು? ನಮಸ್ತೆ. ನಮಸ್ಕಾರ. ನಾನು ಸಾಲಿಗ್ರಾಮ್ ಸರ್ ಕುಮಾರೇಗೌಡ ಅಂತ ನಿಮ್ಗೆ ಮಾತಾಡ್ಬೇಕು ಅಂತ ಮಾಡ್ಬಿಟ್ಟೆ ಕರೆ. ಓಹೋಹೋ, ಕುಮಾರೇಗೌಡರು ಸಾಲಿಗ್ರಾಮದಿಂದ ಅಲ್ವಾ? ಹೌದು ಸರ್, ಸಾಲಿಗ್ರಾಮ ತಾಲೂಕು ಆಗಿದೆ ಈಗ. ಹೊಸದಾಗಿ ಆಯ್ತು. ಸಮೀಗ ಕುಮಾರೇಗೌಡ್ರೆ, ನಿಮಗೆ ಒಂದು ಪ್ರಶ್ನೆಯನ್ನ ಕೇಳೋಣಂತ ಅನಿಸ್ತಾ ಇದೆ. ಹೇಳಿ ಸರ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಹಸಿರು ಕ್ರಾಂತಿ? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ವಲ್ಲಭಾಯಿ ಪಟೇಲ್ ಅಂತಾರಲ್ಲ ಅವ್ರು, ಅಲ್ವ ಸರ್? ಇಲ್ಲ, ಇನ್ನೊಂದೇ ಹೆಸರು ಹೇಳಿ, ಇನ್ನು ಒಂದೆರಡು ಹೆಸರು ಹೇಳಿ ನೋಡೋಣ. ಅಂಬೇಡ್ಕರ್? ಅಲ್ಲ. ಸುಭಾಷ್ ಚಂದ್ರ ಬೋಸ್? ಅಲ್ಲ. ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದೀವಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದಿದೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಉತ್ತರ ಸುಲಭವಾಗಿ ಸಿಗಲಾರ್ದೇನೋ, ಆದರೂ ಕೃಷಿಯಲ್ಲಿ ಅಂದರೆ ಪುಸ್ತಕಗಳು ಪತ್ರಿಕೆಗಳನ್ನು ಓದೋರಿಗೆ ಆ ಕ್ಷೇತ್ರದಲ್ಲಿ ಏನನ್ನ ತಿಳುವಳಿಕೆ ಗಳಿಸ್ಬೇಕನ್ನೋರಿಗೆ ಗೊತ್ತಾಗ್ತದೆ. ನಮಸ್ಕಾರ, ಯಾರು ತಾವು ಮಾತಾಡಿ? ವ್ಯತ್ಯಾಸ ಆಯಿತು. ಉತ್ತರ ಸಿಗ್ಬೋದು, ಪ್ರಯತ್ನ ಮಾಡಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಅನ್ಕೊಂಡು ಹೇಳ್ಬೋದಾ ನೋಡಿ. ನಮಸ್ಕಾರ, ಯಾರು ತಾವು? ಸರ್ ನಮಸ್ಕಾರ. ನಮಸ್ಕಾರ, ಯಾರು ತಾವು? ಸರ್ ನಾನು ಉತ್ತರ ಕೊಡ್ತೀನಿ, ಶಿವನಂಜು ಮಾತಾಡ್ತಾ ಇದ್ದೀನಿ. ಶಿವಲಿಂಗಯ್ಯ ಶಿವನಂಜು ಮಾತಾಡ್ತಾ ಇದ್ದೀನಿ ಸರ್, ಮಡಿಕೇರಿಯಿಂದ. ಶಿವನಂಜು ಮಡಿಕೇರಿಯಿಂದ ಮಾತಾಡ್ತೀನಿ. ಏನ್ ಮಾಡ್ತೀರಿ ಶಿವನಂಜಣ್ಣ? ಸರ್ ನಾನು ಡಿಸಾಫ್ಸ್ ಅಲ್ಲಿ ಇದ್ದೀನಿ. ಹೌದಾ, ಏನ್ ಮಾಡ್ತೀರಿ ಡಿಸಾಫ್ಸ್ ಅಲ್ಲಿ? ಸರ್ FBI ಇದ್ದೀನಿ. ಹೌದಾ, ಸರ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕೊಡಿ, ಹೇಳಿ. ಸರ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವ್ರನ್ನ ಕರೀತಾರೆ ಸರ್? ಇಲ್ಲ. ಇಲ್ವಾ? ಇಲ್ಲ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. ಡಾಕ್ಟರ್ MS ಸ್ವಾಮಿನಾಥನ್? ಹೌದು. ಜಗಜೀವನ್ ರಾಮ್ ಅವರನ್ನು ಆ ಒಂದು ಸಾಲಿನಲ್ಲಿ ತೆಗೆದುಕೊಂಡು ಹೋಗೋದಿದೆ. ಆದರೆ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಇಡೀ ದೇಶದ ಕೃಷಿ ಉತ್ಪಾದನೆಯನ್ನು ಹೆಚ್ಚಿನ ಮಾಡಲಿಕ್ಕೆ ಡಾಕ್ಟರ್ MS ಸ್ವಾಮಿನಾಥನ್ ಅವರು ಬಹಳಷ್ಟು ಕೆಲಸ ಮಾಡಿದರು. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ. ಆಮೇಲೆ ಇಡೀ ಪ್ರಪಂಚದಲ್ಲೇ ಗೋಧಿ ಮತ್ತು ಭತ್ತದ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇನ್ನೊಬ್ಬರು ವ್ಯಕ್ತಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೋದಾ ತಾವು? ಏನಾದರೂ ನಿಮಗೆ ಗೊತ್ತಿದೆಯಾ? ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಬಹಳಷ್ಟು ಸಂಶೋಧನೆ ಮಾಡಿ ಇಡೀ ಪ್ರಪಂಚದ ಹಸಿವು ನೀಗಿಸ್ಲಿಕ್ಕೂ ಒಬ್ಬರು ಕೆಲಸ ಮಾಡಿದರು. ಅವರಿಗೆ ಶಾಂತಿಗಾಗಿ ಸಿಗುವ ನೋಬೆಲ್ ಪ್ರಶಸ್ತಿಯು ಬಂತು. ಹೌದು ಹೌದು. ಇಲ್ಲ, ಅವರು ಕೃಷಿಯಲ್ಲಿ ಏನು ಕೆಲಸ ಮಾಡಲಿಲ್ಲ. ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅಂತ ಹೇಳ್ತಾರೆ. ಹೌದು ಅಲ್ಲ, ಏನು ನಾವು ನೀವು ಎಷ್ಟು ತಿಳ್ಕೊಂಡು ಸಾಲದೆ. ಹೌದು ಹೌದು ಹೌದು. ರೇಡಿಯೋ, ಪತ್ರಿಕೆ, ವ್ಯಕ್ತಿ ವ್ಯಕ್ತಿ ಪರಿಚಯ ಮಾಡಿದಾಗ್ಲೂ ತಿಳ್ಕೊಬಹುದು ಹೀಗೆ. ಆಗ್ಲಿ ಆಗ್ಲಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳಿಗರೆ. ಡಾಕ್ಟರ್ ನಾರ್ಮನ್ ಇ ಬೋರ್ಲಾಗ್ ಅವರು ಭಾರತವನ್ನು ಸೇರಿಕೊಂಡು ಇಡೀ ಪ್ರಪಂಚದಲ್ಲಿ ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಕೆಲಸ ಮಾಡಿದರು. ನಮಸ್ಕಾರ, ಯಾರು ತಾವು? ವಿಶೇಷವಾಗಿ ಗೋಧಿಯಲ್ಲಿ ಕುಬ್ಜ ತಳಿಗಳು ಉತ್ಪಾದನೆ ಹೆಚ್ಚಿಗೆ ಕೊಡುವ ತಳಿಗಳತ್ತ ಅಗಾಧವಾದ ಸಂಶೋಧನೆಯನ್ನು ಮಾಡಿದರು. ಭಾರತದಲ್ಲಿ MS ಸ್ವಾಮಿನಾಥನ್ ಅವರು ಅದನ್ನು ಕೊಂಡೊಯ್ದರು. ನಮಸ್ಕಾರ, ಕೊನೆಯ ಕರೆ ನಿಮ್ಮದು. ಯಾರು ತಾವು ಮಾತಾಡಿ ಹೇಳಿ? ಯಾರು? ಹಾಂ ಮಾತಾಡಿ, ತಮ್ಮ ಹೆಸರು? ಇಲ್ಲ, ಮತ್ತೆ ಕರೆಗಳನ್ನು ಸ್ವೀಕರಿಸೋದು ತ್ರಾಸಾಗುತ್ತೆ ಶ್ರೋತೃಗಳೇ. ನೀವೆಲ್ಲ ಸಂಪರ್ಕ ಮಾಡಿದ್ದಕ್ಕೆ ಹಾಗೆ ಆಲಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರಗಳು. ರೈತ ಬಾಂಧವರೇ, ಇದುವರೆಗೆ ಕೃಷಿ ಸಿರಿ ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮ ಭಾಗವಹಿಸುವವರು ಡಾಕ್ಟರ್ ಎಸ್ ಆಕಾಶ್, ಸಿಇಪು ಸಭಾನ ಎಂ ಶೇಖ್ ಜಂಟಿ ನಿರ್ದೇಶಕರು, ಹಾಗೂ ರೈತರಾದ ಮೂಲೆಮಜಲು ಗಣೇಶ್, ಬಾರಿಯಂಡ ಸಜನ್ ಪುನ್ನಪ್ಪ ಹಾಗೂ KH ಹನೀಫ್ ಮತ್ತು KS ಮಂಜುನಾಥ್ ಅವರು ಭಾಗವಹಿಸುತ್ತಿದ್ದಾರೆ. ಮತ್ತೆ ನಾಳಿನ ಕಿಸಾನ್ ಮಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ಮಾಡಿ ಪ್ರಸಾರವಾಯಿತು. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯಿದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡಾ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ, ಇಂದು ಜಿಲ್ಲೆನ ಎಲ್ಲಾ ಆಯುಷ್ಮಾನ್ ಭಾರತ್ ಆರೋಗ್ಯ ಮತ್ತೆ ಕ್ಷೇಮ ಕೇಂದ್ರಗ, ಉಪಕೇಂದ್ರಗ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂಗೆ ಪ್ಯಾಟಿನ ಆರೋಗ್ಯ ಕೇಂದ್ರಲ್ಲಿ ಆರೋಗ್ಯ ಮೇಳ ಕಾರ್ಬಾರ್ನ ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳ ಸಹಕಾರದೊಟ್ಟಿಗೆ ನಡೆಸಲಾದೆ. ಈ ಆರೋಗ್ಯ ಮೇಳನ ಹತ್ತಿರದ ಸಮುದಾಯದ ಮುಖಂಡರ ಸಹಕಾರದೊಟ್ಟಿಗೆ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಡೆಸಲಾದೆ. ಈ ಮೇಳಲ್ಲಿ ನಡೆಸುವ ತಂತ್ರಗಾರಿಕೆ, ಒಳ್ಳ ಜೀವನ ಶೈಲಿ, ಹತ್ತಿರದ ಮಾಧ್ಯಮಗಳ ಸಹಕಾರದಿಂದ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸುವುದು, ಸಂಬಂಧಪಟ್ಟಂಗೆ ಆರೋಗ್ಯ ದಿನಾಚರಣೆ ಆಚರಿಸುವುದು, ಆರೋಗ್ಯ ಸಭೆ ಮಾಡುದು ಇದರ ಉದ್ದೇಶ ಆಗುಟ್ಟು. ಈ ಮೇಳಲ್ಲಿ ಯೋಗ, ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ತಪಾಸಣೆ ಮಾಡುದು, ಶುರುಳೆ ಕ್ಯಾನ್ಸರ್ ರೋಗನ ತಡೆಯುವುದು, ಬ್ಯಾರೆ ಬೇರೆ ರೋಗದ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಿ ಅದರ ಉಪಯೋಗದ ಬಗ್ಗೆ ಆರೋಗ್ಯ ಶಿಕ್ಷಣ ಸಮುದಾಯದಲ್ಲಿ ನೀಡಲಾದೆ. ಹಂಗೆ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಅಧಿಕಾರಿಗ ಡಾಕ್ಟರ್ ಆನಂದ್ ಅವು ಮಾಹಿತಿ ಕೊಟ್ಟೋಳು. ಜಿಲ್ಲಾಧಿಕಾರಿಗಳ ಕಡೆ ಹಳ್ಳಿಯ ಕಡೆ ಪ್ರಯುಕ್ತ ಕರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನ ಎಳ್ಳುಕುಚ್ಚಿ ವಿಎಸ್ಎಸ್ಎನ್ ಸಭಾಬಾಡಿಲಿ ತಹಶೀಲ್ದಾರರ ನೇತೃತ್ವದಲ್ಲಿ ಫೆಬ್ರವರಿ 20 ಹೊತ್ತಾರೆ 10 ಗ್ರಾಮ ವಾಸ್ತವ್ಯ ಕಾರ್ಬಾರ್ ನಡೆದದೆ ಅಂತ ತಾಲೂಕು ತಹಶೀಲ್ದಾರರು ಮಾಹಿತಿ ಕೊಟ್ಟೋಳು. ಪೊನ್ನಂಪೇಟೆ ಕುಟ್ಟ ನಾನಾಜಿ ಗ್ರಾಮಲಿ 2 ಜನರ ಪ್ರಾಣ ತಗೊಂಡ ಹುಲಿನ ಇಂದು ಸೆರೆ ಹಿಡಿದು ಕಾರ್ಯಾಚರಣೆ ಯಶಸ್ವಿಗೊಳಿಸಲಾಗುತ್ತ ಗೊತ್ತಾಗುಟ್ಟು. ಮಡಿಕೇರಿನ ಆಕಾಶವಾಣಿಯ ರೇಡಿಯೋ ಕಿಸಾನ್ ದಿನದ ಪ್ರಯುಕ್ತ ಇದೇ ತಿಂಗಳ 15 ಹಿಂಬೊತ್ತು 5 ಆಕಾಶವಾಣಿಯ ಅಂಗಳಲ್ಲಿ ಅನುಭವಿ ಕೃಷಿಕರಿಗೆ ಸನ್ಮಾನಿಸಿ ಗೌರವ ಕೊಡುವ ಕಾರ್ಬಾರ ನಡೆದಿದೆ. ಈ ಕಾರ್ಬಾರ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್, ಜಂಟಿ ಕೃಷಿ ನಿರ್ದೇಶಕರು ಶಬಾನಾ ಎಂ ಶೇಖ್ ಅವು ಪಾಲ್ಗೊಳ್ಳುವೆ. ಸಭಾ ಕಾರ್ಯಕ್ರಮದ ಬಳಿಕ ರೇಡಿಯೋ ಮತ್ತೆ ಕೃಷಿ ಎಂಬ ವಿಷಯದ ಬಗ್ಗೆ ಸನ್ಮಾನಿತರ ವಿಚಾರಣೆ ಹಿಂಬೊತ್ತು 6:50 ಮುಟ್ಟ ನೇರ ಪ್ರಸಾರಲಿ ಬಿತ್ತರಿಸಲಾದೆ. ಕಾರ್ಯಕ್ರಮದ ಮುಖ್ಯಸ್ಥರಾದ ವಿಜಯ್ ಅಂಗಡಿಯವು ಮಾಹಿತಿ ಕೊಟ್ಟೋಳು. ಬ್ಯಾರೆ ಬ್ಯಾರೆ ಇಲಾಖೆಯಲ್ಲಿ ಬಳಕೆ ಆಗದೆ ಉಳಿದ ಹಣನ ಅಭಿವೃದ್ಧಿ ಕಾರ್ಬಾರ್ಗಳಿಗೆ ನಿಯಮಾನುಸಾರದ ಹಂಗೆ ಬಳಸಿಕೊಂಡು ಮಾರ್ಚ್ ತಿಂಗಳ ಒಳಗೆ ಪ್ರಗತಿ ಸಾಧಿಸುವ ಹಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಅವು ಸೂಚನೆ ಕೊಟ್ಟೋಳು. ವಿರಾಜಪೇಟೆ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಇಂದು ಬ್ಯಾರೆ ಬ್ಯಾರೆ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದೋ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ ಮಿಷನ್ ಹಂಗೆ ಬ್ಯಾರೆ ಬ್ಯಾರೆ ಇಲಾಖೆಗಳ ಕಾಮಗಾರಿ ಪ್ರಗತಿಯಲ್ಲಿ ಉಟ್ಟು ಮಾರ್ಚ್ ತಿಂಗಳ ಆಖೀರಿಗೆ ಪೂರ್ಣಗೊಳಿಸುವ ಹಂಗೆ ಅಧಿಕಾರಿಗಳಿಗೆ ತಿಳಿಸಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಜಾಸ್ತಿ ಒತ್ತು ನೀಡೋಕೂ ತಾಲೂಕು ಬಾಕಿ ಇದ್ದ ಫಲಾನುಭವಿಗಳನ್ನು ಗುರುತಿಸಿ ಅವಕ್ಕೆ ಬ್ಯಾರೆ ಬ್ಯಾರೆ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿ ಯೋಜನೆನ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಇಲಾಖೆನ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಈ ಸಭೆಯಲ್ಲಿ ಉಪಕಾರ್ಯದರ್ಶಿ ಧನರಾಜ್, ಮುಖ್ಯ ಕಾರ್ಯಯೋಜನಾಧಿಕಾರಿ ಮುಖ್ಯಪಟ್ಟವು ಹಾಜರಿದ್ದರು. ಶ್ರೀ ಭಗಂಡೇಶ್ವರ ತಲಕಾವಿರಿ ದೇವಾಲಯದಲ್ಲಿ ಪ್ರತಿ ವರ್ಷದ ಸಂಪ್ರದಾಯದ ಹಂಗೆ ಮಹಾಶಿವರಾತ್ರಿನ ಈ ವರ್ಷ ಫೆಬ್ರವರಿ 18 ನಡೆದಿದೆ. ಭಕ್ತಾಧಿಕ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸುವಂಗೆ ದೇವಾಲಯದ ಆಡಳಿತಾಧಿಕಾರಿ ತಿಳಿಸಿಯೋಳು. ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಕಡೆಯಿಂದ ವಿಕಲಚೇತನರಿಗೆ ಹಂಗೆ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಬ್ಯಾರೆ ಬ್ಯಾರೆ ಕಾರ್ಬಾರ್ನ ಹಮ್ಮಿಕೊಂಡು ಅರ್ಹರಿಗೆ ತಲುಪಿಸಲಾದೆ. ಈ ನಿಟ್ಟಿನಲ್ಲಿ ಯಂತ್ರಚಾಲಿತ ವಾಹನ, ಸಹಾಯಧನದಡಿ ಸಾಲ ಯೋಜನೆ, ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸಾಧನ ಸಲಕರಣೆಗಳ ವಿತರಣೆ, ಬ್ರೈಲ್ ಕಿಟ್,